ಬಾ ಒಂದ್ ಪಿಳಾನ್ ಮಾಡಮ್ಮ, ಬಾ ಒಂದ್ ಪಿಳಾನ್ ಮಾಡವ ಅಂತ ಕರೀತಾವನೆ ಕವ್ವ. ಅದೇನದು? ಅಯ್ಯೋ ಅದ್ಯಾನ ಗೊತ್ತಿಲ್ಲ. ಆ ರಾಜಣ್ಣನ್ಗೆ ಇದೇನಪ್ಪ ನಿನ್ ಪಿಳಾನು ಅಂತ ಕೇಳ್ದಿ. ಏನಪ್ಪ ಸಂದ ಕುಂತ್ಕಂಡಮ್ಮ ಪಡ್ಸಾಲಲ್ಲಿ ಕಮಲಕ್ಕನ ಹಟ್ಟಿಗೆ ಹೋಗಮ್ಮ, ಒಂದ್ ಪಿಳಾನ್ ಮಾಡ್ಬಿಟ್ಟು ಏನಾದ್ರು ಸಿಟಿ ದಿಕ್ಕ ಅಥವಾ ಪ್ಯಾಟೆ ದಿಕ್ಕ ಹೋಗಿದ್ ಬರಮು ಅಂತ ಹೇಳ್ತಿದ್ದಲ್ಲ, ಹೇಳು ಹೇಳದವ ನೀನು ನನ್ ಮೇಲೆ ತಕ್ಕುಟಿಯ ತಾಕಪ್ಪ. ಅದೇನಪ್ಪ ಯಾರು ಇಲ್ಲ ಅಂತ ಅನ್ಬಿಟ್ಟು ನನ್ ಮೇಲೆ ಕೈಸ್ ಕೈಸ್ ಕೊಡದ ಅನ್ಬಿಟ್ಟು ನನ್ ಮೇಲೆ ತಕ್ಕುಟ್ನಲ್ಲ. ಈಗ ಅದೇನೋ ಹೊಸ ವರ್ಷಕ್ಕಂತೆ ಪಿಲಾನು ಅದೇನು ಶುರು ಮಾಡ್ದ ಹಂಗೆ ಬಿಟ್ಬಿಟ್ಟ. ಅದ್ಯಾರ ಕರೆದ್ರು ಅದೇನು ಮಡಿಕಣ ಜೋಬಲ್ಲಿ ನಮ್ ಸುಬ್ಬಣ್ಣ, ಅದ್ ಯಾರಪ್ಪ ಅದ್ ಯಾರ ಜೊತೆಗ ಬತ್ತವನ? ಓ ಚಂದ್ರಣ್ಣ, ಅಲ್ಲಿ ತನಕ ಕೇಳಿಸ್ತಾ ಇದೆ ನಿನ್ ಪ್ಲಾನ್ ಗೀನು ಎಲ್ಲ. ಏನ್ ಗಲಾಟೆ ಕಣ್ಣ ಅವಾಗಿಂದ? ಇಲ್ಲಿ ಬರವ ಮಮತವ ನೋಡವ ಕಮಲಕ್ಕ ನನ್ ತಂಗಮ್ಮ. ನಮಸ್ಕಾರ ಕಣಕ್ಕ. ಕಮಲಕ್ಕ ಸುಬ್ಬಣ್ಣ ಹೇಳ್ತಿದ್ದ ನಿನ್ ನೋಡ್ನಲಕ್ಕ ಖುಷಿ ಆಯ್ತು ಕಣಕ್ಕ ಇವತ್ತು. ಚಂದ್ರಣ್ಣ ಹೇಳಪ್ಪ ಏನಪ್ಪ ಪ್ಲಾನ್ ಗೀನು ಅಂತ. ನೀನು ನಿಮ್ ತಂಗಿಯ ಅದೆಲ್ಲ ಪ್ಯಾಟಲ್ ಓದಿಸ್ತಿದ್ದೆ ಅಂತ ಒಂದ್ ಕಿತ ಹೇಳ್ದಂಗಿತ್ತು, ಅದನ್ನ ನೆಪ್ಪಗದ ಬುಡಪ್ಪ. ಇದ್ಯಾಕ ಈ ಕಡೆ ಈ ಊರ್ದಿಕ್ ಕರ್ಕೊಂಡ್ ಬಂದಿದ್ದ? ಅಲ್ಲ ಕಣಪ್ಪ ಏನಾಗರೆ ಈಗ ಅಣ್ಣ ಇರೋ ಕಡೆ ತಂಗಿ ಬರ್ಬಾರ್ದ? ಕರ್ಕೊಂಡ್ ಬರ್ಬೇಕ ದಿಕ್ಕಗೆ. ಅಲ್ಲ ಕಯ್ಯ ಯಾರಾದ್ರು ಅಣ್ಣ ತಂಗಿ ಬ್ಯಾರ ಮಾಡ್ದಾರ ಅದು ಆದದ ಉಂಟ ಹೇಳು. ಈಗ ನೀನೇನೋ ಒಂದ್ ಪಿಲಾಯನ್ ಮಾಡಿದೀನಿ ಅಂತಿದ್ಯಲ್ಲ, ನಂದು ಒಂದು ಪಿಲಾಯನ್ ಐತೆ. ಏನಪ್ಪ ನಿನ್ ಪಿಲಾಯನ್? ನಿನ್ನೊಂದ್ ಮಾತಾಡ್ತಾರಲ್ಲ ರೇಡಿಯೋದಲ್ಲಿ ಅವ್ರಣ್ಣ ಇವ್ರೆಲ್ಲ ಹೊಸಿ ಹೇಳಣ್ಣ ಅವ್ರ ಹೆಸರ ನಂಗೆ. ಕಮಲಕ್ಕ ನೋಡವ್ವ ನಮ್ ಕಾರ್ಯಕ್ರಮ ಎಲ್ಲ ಕೇಳಿ ಕೇಳಿ ಕೇಳಿ ಮಮತವ್ವ ಎಲ್ಲಾ ತಿಳ್ಕೊಂಬಿಟ್ಟವಳೆ. ರಾಜಣ್ಣ ಇದ್ಯಾಕ್ ನೀನ್ ಸುಮ್ನೆ ಕುಂತ್ಬಿಟ್ಟೆ? ಚಂದ್ರಣ್ಣ ಏನ ಆ ಪಾರ್ಟಿ ಬಡ್ಕತಾನ ಅಷ್ಟೊತ್ತಿಂದ? ಅದಕ್ಕೆ ನಾ ಏನ್ ಮಾತಾಡ್ಲಿ ಅಂತ ಯೋಚನೆ ಮಾಡ್ತಾ ಕುಂತೀನಿ. ಈಗ ನಿಮ್ದು ಏನಾರು ಪ್ಲಾನ್ ಮಾಡಿ ಕಳಿ. 2023 ಒಂದು ಪ್ಲಾನ್ ಐತೆ. ಏನಪ್ಪ ಅದು? ಏನಂದ್ರೆ ಸಿರಿಧಾನ್ಯಗಳ ವರ್ಷ ಅಂತ ಮಾಡವ್ರೆ. ಹಂಗಾಗಿ ಯಾರ್ಯಾರು ಸಿರಿಧಾನ್ಯನ ಬೆಳೀತಾರೋ ಅವ್ರಿಗೆ ಬೇಕಾದ ಎಲ್ಲ ಉತ್ತೇಜನನು ಸರ್ಕಾರ ಮಾಡ್ತೈತೆ. ಸರ್ಕಾರ ಅಂತ ಕೂಡಲೇ ನೆಪ್ಪಾಯ್ತು ನೋಡು, ಮೊನ್ನೆ ದಿನ ಪೇಪರ್ ನಾಗ ಬಂದಿತ್ತು. ಅದೆಲ್ಲ ನಮ್ಮ ಪಾರ್ಲಿಮೆಂಟ್ ಸಂಸತ್ತು ಅಂತಾರಲ್ಲಪ್ಪ ಮೋದಿ ಅವ್ರು ಇರ್ತಾರಲ್ಲ ಅಲ್ಲಿ ಎಲ್ರಿಗೂ ಸಿರಿಧಾನ್ಯದ ಊಟ ಹಾಕ್ಸಿದಾರಂತ ಕಣಪ್ಪ. ಹೌದು, ಎಲ್ಲ ನಮ್ಮ ದೇಶದ ಎಲ್ಲಾ ಸಂಸದರು ಸಿರಿಧಾನ್ಯದ ಊಟದ ಸವಿಯನ್ನ ಸವಿಬೇಕು, ಅದನ್ನ ತಿಳ್ಕೊಂಡು ಹೋಗಿ ಆಯಾ ಪ್ರದೇಶಗಳಲ್ಲಿ ಅವರು ಅದಕ್ಕೆ ಅಭಿವೃದ್ಧಿ ಮಾಡ್ಬೇಕು ಅಂತ ಬಂದವ್ರೆ. ಮಮತವ್ವ ಏನ್ ಸುಬ್ಬಣ್ಣ, ಸಿರಿಧಾನ್ಯ ನಮ್ಮೂರ್ಲು ಬೆಳಿತೀವಿ ಅಲ್ವೇನವ್ವ? ಹೂ ಕಣ ಬೆಳಿತೀವಿ ನೋಡಪ್ಪ ನೋಡು. ಅದೇನೇನ್ ಬೆಳಿತೀರ ಹೇಳವ ಅಕ್ಕ? ಕಮಲಕ್ಕ ಸಿರಿಧಾನ್ಯಗಳು ಏನೇನವ? ಊರ್ಲ, ಕೊರ್ಲೆ, ಪಾರ್ಲೆ, ನವಣೆ, ನವಣೆ, ಸಾಮೆ, ಸಜ್ಜೆ ಎಲ್ಲನೂ ಬೆಳಿತೀವಿ ಕಣಕ. ಈಗ ಸುಬ್ಬಣ್ಣ ನನಗೆ ಕೇಳ್ತಿದ್ರು ಕಪ್ಪ, ನಾನು ಪಕ್ಕದ ಊರಿಗೆ ಹೋಗಿದ್ದೆ. ಅಲ್ಲಕ್ಕಯ್ಯ ಸಿರಿಧಾನ್ಯಗಳು ಊಟ ಹಾಕಿದ್ರು ಸರಿ, ಈಗ ಅದೇನಪ್ಪ ಅದು 2023 ಸಿರಿಧಾನ್ಯಗಳ ವರ್ಷ ಅಂತ ಏನೋ ಮಾಡ್ತಾವ್ರಂತಲ್ಲಪ್ಪ, ಅದಕ್ಕೆ ಈ ಸಿರಿಧಾನ್ಯಗಳ ಬಲಿಯೋದಿಲ್ಲ. ನಾವು ಹೋಗಿದ್ದಲ್ಲಪ್ಪ ಊರಲ್ಲಿ ಮಳೆ ಬರ್ನಿಲ್ಲ ಅಂದ್ರೆ ಏನಾಗತ್ತೆ ಈ ಧಾನ್ಯಗಳ? ಕಣಪ್ಪ ಈಗ ಸಿರಿಧಾನ್ಯಗಳ ವಿಶೇಷನೇ ಹಂಗೆ, ಒಂದು ಎಲ್ಲರಿಗೂ ಎಲ್ಲಾ ಕಾಲಕ್ಕೂ ಸಾಧ್ಯ ಆಗುವಂತ ಬೆಳೆಗಳು, ಮತ್ತೆ ಅವೆಲ್ಲ ಹೊಸದಾಗಿ ಮಾಡಿರೋಂತವೇನಿಲ್ಲ. ಈಗ ಮಮತಕ್ಕನ್ ಕೇಳಿಬೇಕಾದ್ರೆ ಮಮತವ್ವ ನಿಮ್ಮೂರ್ನಾಗ ಏನವ ಸುಮಾರು ಜನ ಬೆಳೆಯೋರಿಲ್ವಾ? ಬೆಳಿತಾರೆ ಕಣ್ಣ, ಎಲ್ಲರೂ ಸಿರಿಧಾನ್ಯವ ಆಗಿನ್ಲೂ ಕಂಡಿದ್ದಾರ. ನಮ್ಮೂರ್ ತಪ್ಪ ಬೆಳೆಯದೆಯ ರಾಗಿ, ಭತ್ತ ಇಂತಾವೇ ಜನಗಳಿಗೆ ಇಷ್ಟ. ಉಳ್ಳಿ ಉಳ್ಳಿ ಬಿತ್ತಾರೆ, ಅಲ್ಸಂದೆ ಬಿತ್ತಾರೆ, ಇನ್ನೇನಣ್ಣ ಹೊಸ ಹೊಸಿ ಜಾಗ ಇತ್ತೋಗೆ ಹೊಸ ಹೊಸಿ ಟಮಾಟೆ ಹಣ್ಣು ಹಾಕತಾರೆ, ಇನ್ನೊಸಿ ಬದನೆಕಾಯಿ ಹಾಕತಾರೆ. ಅವೆಲ್ಲ ಅಟ್ಟಿ ತಿಗ್ ಬೇಡ್ವಾ ಜನಗಳಿಗೆ ಸಾಂಬಾರ್ಗೆ? ಇಂತವೇ ಕಣ್ಣ ಜಾಸ್ತಿ ಬೆಳೆಯೋದು ಅಂದ್ರೆ ಸಿರಿಧಾನ್ಯ ಜಾಸ್ತಿ ಬೆಳೆಯಲ್ಲ ಅಂತ ಆಯ್ತು. ಬೆಳೀತಾವ್ರೆ ಈಗ ಹೋಗ್ತಿರೋದೇ ಅದಕ್ಕೆ ನೋಡಪ್ಪ. ಈಗ ನೀವ್ ಏನಾರ ಮಡಿಕಳಿ ಆಯ್ತಾ, ಅದೇನ ಪಿಲ್ಯಾನು ಗಿಲ್ಯಾನು ಅಂತ. ಈಗ ಇವನ್ ಹೇಳದ್ ನೋಡಿದ್ರೆ ಇವನು ಅಲ್ಲಿ ಊಟ ಮಾಡಿದ್ರು ಅಂತಾನೆ ಅಲ್ಲ ಕಣ್ರಪ್ಪ, ಅಲ್ಲೆಲ್ಲೋ ಊಟ ಮಾಡಿದ್ರು ಅಂತ ನಾವಿಲ್ಲಿ ಖುಷಿ ಪಡೋದ. ನಾವು ಊಟ ಮಾಡ್ಬೇಕು, ಊಟ ಮಾಡ್ಬೇಕು ಅದ ಆಮೇಲೆ ಮಮತಕ ಇವನು ಮೊದ್ಲೇ ಊಟ ಮಾಡ್ಬೇಕು ಅಂತ ಬೆಳೆ ಬೆಳಿಬೇಕು, ಮೊದ್ಲು ಊಟ ಮಾಡ್ಬೇಕು. ವಸಿ ನೀನು ಸುಬ್ಬಣ್ಣ, ಈಗ ನಾವು ಎಲ್ಲ ಮಾತಾಡವ ಕೃಷಿ ವಿಚಾರವ, ಆಮೇಲೆ ಊಟ ತಿಂಡಿ ಇದ್ದಿದ್ದೆಯಾ ಮಾಡ್ಕೊಳಕ್ಕೆ ಹೆಂಗು ಕಮಲಕ್ ಇಲ್ಲೇ ಅವಳೆ ಕಮಲಕ್ ಅವಳಕ್ಕಯ್ಯ ನಮ್ ಕಮಲಕ ಯಾವಾಗ್ಲೂ ಚಂದಾಗ ಮಾಡಿ ಎಲ್ಲಾನು ಕೊಟ್ಟೇ ಕೊಡ್ತಾಳೆ ಕಮಲಕ. ಈ ವಸಿ ವಸಿ ಸ್ವೀಟು ಖಾರ ಎರಡನ್ನು ಕೊಡಕ ಅಂತ ಹೇಳಿದ್ರೆ ಆಯ್ತು, ವಸಿ ಪುರಿ ಒಗ್ಗರಣೆ ಇದ್ರು ಕೊಡ್ತಾಳೆ ತಿನ್ಕೊಂಡು ಆಮೇಲೆ ಮಾತಾಡವ. ನೀನು ಬಹಳ ಸರಾಗವಾಗಿ ಮಾತಾಡ್ತಿದ್ದಯ್ಯ. ಈಗ ನಾನು ಯಾಕೆ ಊಟದ ವಿಷಯ ಹೇಳ್ದೆ ಅಂತಂದ್ರೆ, ಅವರೆಲ್ಲೋ ಡೆಲ್ಲಿ ಕುಂತ್ಕೊಂಡು ಊಟ ಮಾಡಿದ್ರು, ಫಸ್ಟ್ ನಮ್ ಊಟ ಮಾಡಮ್ಮ ನಮ್ ಬೆಳಿಬೇಕಾದ್ರೆ. ಇದೇ ವಿಚಾರ ಹೇಳಕ್ ಹೋದ್ದು ಅದೇನ್ ಹೇಳ, ಸಿರಿಧಾನ್ಯದ ಊಟ ಹಾಕ್ಸೋ ಕಮಲಕ್ ಹಂಗೆ ಹೇಳ್ಬಿಟ್ಟು ರೆಡಿ ಮಾಡ್ಸೋದು ಅಷ್ಟು ನೋಡ್ ರುಚಿ ನೋಡ್ಬಿಟ್ಟಲ್ವಪ್ಪ ನಮ್ಮ ಮಾಡೋದು ಏನೇ ಆದ್ರು ಅದೆಲ್ಲ ಬೇರೆ ದಿಕ್ಕಿರ್ಬಿಟ್ಟ ವಿಷಯ. ರುಚಿ ಹತ್ತಿದ್ರೆ ಮಾತ್ರ ಬೆಳೆಯೋ, ಸುಮ್ಮನೆ ನಾನು ಬೆಳಕಂಡಿಯಲ್ಲಿ ಕಮಲಕ್ಕ ಹೇಳೋದು ನಿಜ ಬಿಡು. ಹೆಂಗಾಗ್ಬಿಟ್ಟದೆ ಅಂದ್ರೆ ಸುಬ್ಬಣ್ಣಿ ಹೇಳ್ತಿದ್ನಲ್ಲ, ಹಳ್ಳಿಗಳ ಕಡೆ ಏನಾಗ್ಬಿಟ್ಟದೆ ಅಂದ್ರೆ, ಈಗ ಮಮತಾ ಕೇಳ್ತಿದ್ಲಲ್ಲ ಈ ಸಿರಿಧಾನ್ಯಗಳನ್ನೆಲ್ಲ ಆಗಿನ ಕಾಲದಿಂದ ಅವ್ರು ಬೆಳೆದಿರೋದೇ ರೈತರು ಹಳ್ಳಿಗೆ ನಂಗೆ, ಆದ್ರೆ ಈಗಿನ ದಿನಗಳಲ್ಲಿ ಅವರೇ ಉಪಯೋಗಿಸ್ತಿಲ್ಲ ಅದನ್ನ, ಬೇರೆ ಬೇರೆ ತಿಂತವ್ರೆ ಈಗ ಎಲ್ಲರೂ. ಈ ಸಿರಿಧಾನ್ಯನೆಲ್ಲ ಪ್ಯಾಟೆ ಅವರು ಈಗ ಸಿರಿಧಾನ್ಯ ಸಿರಿಧಾನ್ಯ ಅನ್ಕೊಂಡು ಇದ್ ಮಾಡ್ತಾವ್ರೆ. ಉಳ್ಕೊಂಡ್ ರಾಜಣ್ಣ, ಇನ್ನೇನ್ ಅನ್ಕೊಂಡಿದ್ದ ನಮ್ ಕಡೆ ಜನ ಇಷ್ಟ ಪಡೋದೆ ಅವ ದಿನ ರಾಗಿ ಮುದ್ದೆ ಇರ್ಬೇಕು, ಇನ್ನೇನ್ ಸಿರಿಧಾನ್ಯವೇ ಕಂಡಿದ್ರ ಆ ಕಾಲದಿಂದ ಹೆಂಗಾಗ್ಬಿಡ್ತದೆ ಅಂತಂದ್ರೆ, ಸುಮಾರು ಕಡೆ ನಾನು ನೋಡಿವನಿಕಪ್ಪ, ಹತ್ತತ್ತು ಅಸಲಿ ಹಾಲು ಕರಿತಿರ್ತಾರೆ, ಅವರು ಉಪಯೋಗಿಸೋದೇ ಇಲ್ಲ ಕವ್ವ, ಡೈರಿ ಹಾಕ್ಬಿಡ್ತಾರೆ, ಐಕ ಮಕ್ಕಳು ಎದೆ ಬಗ್ರಿ ಕಾಣ್ತಾ ಇರ್ತದೆ. ಅಷ್ಟೊಂದ್ ಜಾತಕ ಬಳಸ್ತಾರು ಮನ್ಗೆ ಅವರು, ಅವ್ರೊಟ್ಟಿಗೆ ಎಷ್ಟು ಬೇಕೋ ಕಾಫಿಗೆ ಟೀಗೆ ಮೊಸರಿಗೆ ಮಡಿಕತಾರೆ, ಇನ್ ಬಾಕಿದ ಡೈರಿಗೆ ಹಾಕ್ತಾರೆ. ನಮ್ ಚಂದ್ರಣ್ಣ ಮಡಿಕೋತಿಲ್ಲ ಅಂತ ಮಡಿಕತಾರೆ ಕನ್ನಡ, ಹೊಸಸಿ ಕಾಫಿ ಟೀಗೆ ಮೊಸರಿಗೆ ಮಡಿಕತಾರೆ. ಮಮತವ್ವ ಟೀ ಕಾಫಿಗೂ ಇಟ್ಕೋತಾರ ಇಲ್ಲ ಅಂತಲ್ಲ, ಅದನ್ನ ಮೊಸರು ಬೆಣ್ಣೆ ತುಪ್ಪ ಅದನ್ನ ಮಾಡ್ಕೊಂಡು ತಿಂದ್ರೆ ಗಟ್ಮುಟ್ಟಾಗೋದಿಲ್ವ. ಒಸಿ ಮಡಿಕೊಂಡು ಒಸಿ ಸುತ್ತಲೂ ರೈತರಿಗೂ ಸುತ್ತಲಿ ಜನಗಳಿಗೂ ಉಪಯೋಗ ಆಗಬಾರ್ದ, ಅದಕ್ಕೆ ಒಸಿ ಡೈರಿಗೆ ಹಾಕ್ತಾರೆ. ಡೈರಿಗೆ ಹಾಕ್ಲಿಕ್ಕವ ತಪ್ಪಿಲ್ಲ, ಆದಾಯ ಬರ್ತದೆ. ಇರೋದನ್ನ ನಾವು ಬೆಳೆದದನ್ನ ನಾವು ಬಳಸ್ಬೇಕಲ್ವ. ಹೇಳ್ತಿರೋದು ಸರಿ, ಮಮತಾ ಕೇಳ್ತಿರೋದು ಸರಿ. ಮಮತಾ ಕೇಳ್ತಿರೋದು ಏನಂದ್ರೆ, ಇರ ಬರೋದ್ನ ಎಲ್ಲಾನು ನೀನೇ ತಿನ್ಕೊಬಿಟ್ರೆ ಪ್ಯಾಟೆಯವ್ರಿಗೆ ಎಲ್ಲಿ ಸಿಗ್ತದ? ಚಂದ್ರಣ್ಣ ಹೇಳ್ತಾ ಇರೋದು ಮೊದ್ಲು ನಾವ್ ಚೆನ್ನಾಗಿ ತಿನ್ನೋಣ, ಉಳಿದಿದ್ ಕೊಡೋಣ ಅಂತ. ಅಲ್ಲಕಯ್ಯ ನಾಮ್ ಗಟ್ಟಿಯಾಗಿದ್ರೆ ತಾನೆ ನಾಳೆ ದುಡಿಯಕ್ ಆಗೋದು. ಈಗ ಹೇಳಪ್ಪ, ಸಿರಿಧಾನ್ಯ ಬೆಳಿಬೇಕು ಆಯ್ತಾ ಕಮಲಕ್ಕ? ಇಷ್ಟು ದಿನ ಏನ್ ಸಮಸ್ಯೆ ಇತ್ತು ಅಂದ್ರೆ, ಸಿರಿಧಾನ್ಯ ಬಳಕೆ ಮಾಡೋದಕ್ಕೆ ಒಂದು, ಅದನ್ನ ನಾವು ಬೆಳೆದಾಯ್ದ್ಮೇಲೆ ಬಳಕೆ ಮಾಡ್ಬೇಕಾರೆ ಅದ್ರದ್ದು ಒಟ್ಟು ತೌಡು ಅಂತೀವಲ್ಲ ಅದೆಲ್ಲ ಅದನ್ನ ತೆಗೆದು ಅದನ್ನ ಧಾನ್ಯ ಮಾಡ್ಬೇಕು, ಅಕ್ಕಿ ಮಾಡ್ಬೇಕು. ಅಕ್ಕಿ ಮಾಡ್ಬೇಕಾದ್ರೆ ಬೇಕಾದ ಮಿಲ್ಗಳು, ಈಗ ಭತ್ತದ ಮಿಲ್ಲು ಸಾಕಷ್ಟು ಅವೆ ಊರಿಗೆಲ್ಲ, ನಾಲ್ಕು ಐದು ಮಿಲ್ಗಳವೆ. ಒಂದ್ ಕಡೆ ಎತ್ಕೊಂಡು ಹೋದ್ರೆ ಅದು ಭತ್ತ ಹೋಗಿದ್ದು ಅಕ್ಕಿ ಆಯ್ತದೆ, ಎತ್ಕೊಂಬರೋದು ಅನ್ನ ಮಾಡೋದು ಆಯ್ತು. ಇವುಗಳದ್ದೇನಿತ್ತು ಸಂಸ್ಕರಣೆ, ಅದನ್ನೇ ಸಂಸ್ಕರಣೆಗೆ ಬೇಕಾದ ಒಂದು ಈ ಒಂದು ಯಂತ್ರಗಳಾಗ್ಲಿ ವ್ಯವಸ್ಥೆ ಆಗ್ಲಿ ಕಡಿಮೆ ಇತ್ತು, ಅದಕ್ಕೆ ಉತ್ತೇಜನ ನೀಡ್ತಾವ್ರೆ. ಆಮೇಲೆ ಅದರ ಬೆಲೆ ಬೆಲೆ ಏನಾಯ್ತದೆ, ಅವೆಲ್ಲ ಹೆಚ್ಚು ಕಡಿಮೆ ಮಳೆ ಆಶ್ರಿತ ಬೆಳೆ ಅದು. ಸಾಮಾನ್ಯವಾಗಿ ನೀರಾವರಿ ಅಲ್ವೇನವಾ ಈಗ ನಿಮ್ಮೂರ್ನಾಗೂ ಹಂಗೆ ತಾನೆ? ಜಮೀನ್ಗೆ ನೀರಾವರಿ ಇರ್ತವೆ, ಜಮೀನ್ಗೆ ನೀರಾವರಿ ಇರಲ್ಲ ಅನ್ನೋ ಕಡೆ ಆಗ್ತಾನೆ. ನೀರಾವರಿ ಇರತಾವ ಏನ್ ಬೆಳೆಯಕಾದ್ದೋ ಅದ್ ಬೆಳಿತಾರೆ, ನೀರಾವರಿ ಇಲ್ದೇ ಇರ್ತಾವ ಏನ್ ಬೆಳಿಬಹುದು ಅದನ್ನ ಬೆಳಿತಾರೆ. ಸುಬ್ಬಣ್ಣ ನೀನು ನೀನು ಒಡವುಟ್ಟವಳ ನಿಮ್ಮೂರ್ ಕಡೆ ಹೆಂಗ ಮದ್ವೆ ಮಾಡಿ ಕಳ್ಸ್ಬಿಟ್ಟು ಜವಾಬ್ದಾರಿ ಮುಗೀತು ಅಂತ ಅನ್ಬಿಟ್ಟು ನಮ್ ಸುಬ್ಬಣ್ಣ ಪ್ಯಾಟೆ ದಿಕ್ಕಿದ್ಬಿಟ್ರ ಆದದವ್ವ ಎಣ್ಣೈಕ ಮುದೇ ಮಾಡ್ಬಿಟ್ಟು ಕಳ್ಸದ ಮೇಲೆ ಆಗಾಗ ಹೋಗಿದ್ಬಪ್ಪ. ಈಗ ಹೋಯ್ತೀನಪ್ಪ ಅದಕ್ಕೆ ಬರ್ತಿರೋದು ವಿಷಯಕ್ಕೆ, ವಿಷಯಕ್ಕೆ ಬತ್ತಾವಿನಿ. ಈಗ ಮಮತಕ್ಕನ್ನ ಇನ್ ಯಾಕೆ ಕರ್ಸಿರೋದು ಅನ್ಕೊಂಡೆ? ಹೇಳಪ್ಪ. ಈಗ ಒಂದು ಎರಡು ದಿನ ನಮ್ಮ ಅಟ್ಟಿನಾಗ ಇರ್ತಾಳೆ. ಎರಡು ದಿನ ಅಷ್ಟೇ ಅಷ್ಟೇ. ಆಮೇಲೆ ಮಾತಿಗೆ ಎರಡು ದಿನ ಅಂದ್ಕೊಂಡ್ ಅವ್ರು ಅವ್ರವ್ರಿಗೆ ನಾನ್ ಕಡಿತೀನಿ ಇಲ್ಲಿಂದ. ಇಪ್ಪತ್ ದಿನ ಇದ್ದೇನು ನೀನು ಸಂಕ್ರಾಂತಿ ನಮ್ಮಣ್ಣನ ನಮ್ಮ ಅಟ್ಟಿತ್ತವ ಕರ್ಕೊಂಡಾಗಿ ನಮ್ಮ ಊರು ಕರ್ಕೊಂಡಾಗಿ ಅಲ್ಲಿ ಸಿಕ್ಕರು ಸಿಗ್ನಲ ತೋರಿಸಿ ಹೇಳಿ ನಮ್ಮ ಅಣ್ಣಂಗ್ ಪರಿಚಯ ಮಾಡವ ಜನಕ್ ತೋರ್ಸವ ಈ ತರ ಕೃಷಿ ಜನಕ್ ಹೇಳವನೆ ಇಷ್ಟಿಷ್ಟು ವಿಚಾರ ಮಾತಾಡೋದು ಇದು ನಮ್ಮ ಅಣ್ಣ ಅಂತ ತೋರ್ಸ್ಕೊಡ್ಬಾರ್ದ ನಾನು ಅಷ್ಟು ಮಾಡ್ಬಾರ್ದ ಅಣ್ಣ ನಾನು ಅದಕ್ಕೆ ನಮ್ಮ ಸುಬ್ಬಣ್ಣನ್ ಬರಕ್ ಹೇಳಿದೀನಿ. ಸಭೆ ಸಮಾರಂಭಗಳಿಗೆ ಹೋಗವನಿ ಕೃಷಿ ಸಂಬಂಧಪಟ್ಟ ಹೊಸಿ ಮಾಡೋಣ ನಮ್ಮಣ್ಣ ಹೊಸಿ ವಿಚಾರ ಗೊತ್ತಾಗಿದ್ದ ಅಷ್ಟಕ್ಕೆ ಜನಕ್ಕೆ ಈ ಪಾರ್ಟಿ ಅಷ್ಟು ವರ್ಷದಿಂದ ಹೌದು ಬಿಡವ ಅಪಾರವಾಗಿ ಮಾಡ್ಬಿಟ್ಟು. ಸಂಕ್ರಾಂತಿಗೆ ನಾವೆಲ್ಲ ಮಮತಕ್ಕನ ಊರಿಗೆ ಹೊಂಟೋಗುವ ಸುಬ್ಬಣ್ಣ ಅಲ್ಲೇ ಇರ್ತಾನಲ್ಲ. ಕಮಲಕ್ಕ ನೀನ್ ಹಿಂಗೆಲ್ಲ ಮಾತಾಡ್ಬಾರ್ದು. ಯಾಕಣ್ಣ ಇನ್ನು ರಾಜಣ್ಣ ಹೇಳಿದ್ರೆ ಚಂದ್ರಣ್ಣ ಹೇಳಿದ್ರೆ ಹೋಲಿ ಆ ಶಂಕರಣ್ಣ ಹೇಳಿದ್ರು ಮಾಡ್ಬೇಕಾಗುತ್ತೆ. ಸಂಕ್ರಾಂತಿ ಹಬ್ಬಕ್ಕೆ ನೀನು ಈ ಅಟ್ಟಿ ಬಿಟ್ಬಿಟ್ಟು ಊರು ಬಿಟ್ಬಿಟ್ಟು ನಮ್ಮೂರ್ಗ್ ಬತ್ತೀಯಾ? ಕಣ್ಣ ಇಲ್ಲಿ ಬೆಳಿಗ್ಗೆನೆ ಎದ್ದು ಪೂಜೆ ಎಲ್ಲ ಮಾಡಿ ಹಸು ಮೈ ತೊಳೆದು ಪೂಜೆ ಮಾಡ್ಬಿಟ್ಟು ಅಲ್ಲಿ ಬಂದ್ಬಿಡದು ಸುಬ್ಬಣ್ಣ ನೋಡ್ಬಾರ್ದ ನಾವು? ಸಕ್ಕರೆ ಪೊಂಗಲ್ ತಿನ್ನಕ್ಕೆ ಮಮತಾವ ಜಾಸ್ತಿನೇ ಜೊತೆಯಾಗ ಇವ್ನೆಲ್ಲ ಕರ್ಕಬಾ ಅಲ್ಲೇ ನಮ್ಮ ಅಟ್ಟಿತ್ತವ. ನಾನ್ ಅಲ್ಲಿಗೆ ಬಂದಿರ್ತೀನಲ್ಲ. ನೀನು ತಾಯಿ ಮನೆ ಇಂಚೂರಿ ಇತ್ತಲಾಗಿ ಏನೇನೆಲ್ಲ ಹಾಕೊಂಡು ಬೆಳೆಸಿದೆ ಅಲ್ಲ ಹಂಗೆ ಮಮತಕ್ಕನು ಅವ್ರ ತೋಟದಲ್ಲಿ ಊರ್ನಲ್ಲಿ ಅದೇನೇನೋ ಎಲ್ಲ ಹಾಕೊಂಡವ್ರ ಬಾಳೆ ಅದು ಇದು ಎಲ್ಲ ನೋಡ್ಕೊಂಬಂದಂಗ ಆಯ್ತದ ನಡಿ ಮಮತಾವ. ಹೇಳಮ್ಮ ಈಗ ನಿಮ್ಮೂರ್ನಾಗ ಯಾವ ಬೆಳೆ ಜಾಸ್ತಿ ಬೆಳೀತಾರೆ ಈಗ ನಿಮ್ ತೋಟದಾಗ ಏನೈತೆ ವಸಿ ಹೇಳು ಚಂದ್ರನ್ ನಂಗೆ ತಿಳ್ಕೊಳ್ಳಿ. ರಾಜಣ್ಣ ಚಂದ್ರಣ್ಣ ನಮ್ಮೂರ್ ತವಕುವೆ ಎಲ್ಲಾ ಬೆಳೆಗಳನ್ನೂ ಬೆಳಿತಾರೆ ಜನ. ನೀರಾವರಿ ಇರೋರು ಒಂದ್ ತಪ್ಪ ಒಂದ್ ಕಿತ ಒಂದ್ ಬೆಳೆ ಬೆಳಿತಾರೆ. ನಿಮ್ ತೋಟದಲ್ಲಿ ಏನ್ ಹಾಕಿದಿರಿ ಅಂತ? ಅಲ್ಲಿ ನಮ್ ತೋಟದಲ್ಲಿ ಅಣ್ಣ ತೆಂಗೈತೆ, ತೆಂಗನ್ ಮದ್ದಿಗೆ ಬಾಳೆ ಬೆಳಿತಾರೆ, ಮತ್ತೆ ಹೊಸಿ ಹಳ್ಳ ಇರೋ ತಪ್ಪಕ್ಕೆ ಅಲ್ಲಿ ಗದ್ದೆ ತಾವು ಭತ್ತ ಬೆಳಿತಾರೆ. ಅಲ್ಲಿಂದ ಬಂದು ಮದ್ ಮಧ್ಯ ಅಡಕೆನೂ ನೆಟ್ಟವ್ರೆ. ಎಲ್ಲಿ ತೆಂಗಿನ ಗಿಡ ತಪ್ಪು ಮದ್ ಮಧ್ಯದಲ್ಲಿ ಸರಿ ಸರಿ ಕಣ ಕಬ್ಬು ಬೆಳಿತಾರೆ. ಹಿಂಗೆ ಎಲ್ಲಾನು ಬೆಳಿತಾರೆ ಕಣ. ಕೃಷಿ ಅಲ್ವಾ ಸುಬ್ಬಣ್ಣ. ಈಗ ನಿಮ್ಮೂರ್ನಾಗೂ ನಮ್ ಚಂದ್ರಣ್ಣ ಅಂತರ ಈ ಏನವ ಅದು ಕಳೆಪುರಿ ಕರಸೀಮೆ ಗಿರಾಕಿಗಳು ಇರ್ಬೇಕು ಅವರೇ ಕಣ. ಅಲ್ಲೂ ಅವರೇ ಎಲ್ಲಾ ತರದ ರೈತರು ಎಲ್ಲಾ ತರದ ಜನ ಅವರೇ ಕಣ್ಣಂತೆ ನೋಡು. ಅಲ್ಲೂ ಅಲ್ಲಕ್ಕಯ್ಯ ಏನ್ ಟೀ ಸಾಪ್ ಇದ್ದಂಗ ಏನ್ ಪುರಿ ಸಾಪ್ ಇಟ್ಟಿದಾರ ಕಾಣಿ ಕರಸೀಮೆ ಸಾಪು. ಈಗ ನೀನು ಅಲ್ಲಿಗೆ ಬಿಡು, ನೀನ್ ಅಲ್ಲಿಗೆ ಹುಡುಕಂಡ್ ಬರೋದು ಆಮೇಲೆ ಸಂಜೆ ಆಗ್ತಿದ್ದಂಗೆನೆ ಇದೇನ್ ಒಳ್ಳೆ ಕಾರಸೀಮೆ ಎಲ್ಲಿ ಸಿಗ್ತದೆ ಅನ್ನೋದು ಗೊತ್ತಿಲ್ಲ ಅನ್ನೋದು. ಈಗಲೇ ಹೇಳ್ಬಿಡು ಬಂದಿಟ್ಲೆ ನಮ್ಗೆ ಕಳ್ಳಪುರಿನೂ ಕಾರಸೀಮೆನು ಕೊಟ್ಗಿಟ್ಬಿಟ್ರೋಳ ಆಮೇಲೆ ಒಂದ್ ಮೂಲಲ್ಲಿ ಕುಂತ್ಕೊಬಿಡ್ತಾನೆ ತೋಟ ನೋಡಕ್ ಬರಕಿಲ್ಲ ಅವನು. ರಾಜಣ್ಣ ನಮ್ ಸುಬ್ಬಣ್ಣ ಚೆನ್ನಾಗಿ ಗೇರ್ ಆಗ್ತಾನ ಬಿಡು. ಏನು ಅಂತಂದ್ರೆ ನಾನ್ ಆಬ್ಸೆಂಟ್ ಆಗ್ಲಿ ಅನ್ನೋದು ಅವನ ಉದ್ದೇಶ ನೋಡು. ರಾಜಣ್ಣ ಹಂಗ ಅನ್ಕೊಂಡಿದ್ದಯ್ಯ ಸಾಮಾನ್ಯವಲ್ಲ ಈ ಚಂದ್ರಣ್ಣ, ಹಂಗ್ ತಿಳ್ಕೊಬೇಡ ಬಂದೇ ಬರ್ತಾರೆ ಹಂಗೇನ್ ತಪ್ಪಿಸ್ಕೊಳಕಿಲ್ಲ. ಇದು ಅಂದ್ರೆ ವರ್ಷ ಅಣ್ಣ ತಂಗಿ ವರ್ಷ ರುಚಿ ಕಂಡ್ಬೇಕು ಕಣವ. ಇದು ಹಂಗ್ ಸುಮ್ನಿರಕಿಲ್ಲ ಅದೇನು ನೂರ್ ಮೈಲಿ ಇದ್ದದ ನಿನ್ ತಂಗಿ ನಮ್ ತಪ್ಪ ಬರಕಿಲ್ಲ ಬರಕಿಲ್ಲ ಅನ್ನೋದು ನೋಡವ ರಾಜಣ್ಣ ಅವನು ಹೋದನೋ ಇಲ್ವೋ ಸುಮ್ಮಿರ್ಲಿ ಅವ ಅಂತ ಹೇಳೋದು ನಿಂಗೆ ಅದು ನೀನ್ ನಂಬ್ಕೋಬೇಡ ಕಣ್ಣ. ಸಂಕ್ರಾಂತಿ ಹಿಂದಿನ ದಿನ ನಮ್ಮ ಇಬ್ಬರು ಅಟ್ಟಿತ್ತವ ಸುಳ್ದಾಡ್ತಿರ್ತಾನ ನೋಡ್ಕೊಳ್ಳಿ. ಇಲ್ಲ ಬಿಡು ಯಾಕೆ ಅಂತಂದ್ರೆ ನಾನು ಸೈಕಲ್ಲೇ ಬಂದ್ಬಿಡ್ತೀನಿ ನಾನು ನೀವು ಹೋಗಿ ಬಸ್ ಅಲ್ಲಿ ಸೈಕಲ್ಲೇ ಬಂದ್ಬಿಡ್ತೀನಿ. ಈಗ ಚಂದ್ರಣ್ಣನ್ ಮಾತು ಸರಿ ಹಾಡುನು ಸರಿ ಒಂದ್ ಪದ ಬಿಡಪ್ಪ ಹೋಲಿ ನೀನ್ ಯಾವ ಪದ ಬಿಡ್ಲಯ್ಯ ಎಲ್ಲ ಗಂಟ್ಲೆಲ್ಲ ನಿಂತು ಹೋಗದ ಕೊಟ್ಕೊಟ್ಟಾಗ್ನೆಲ್ಲ ಟೀ ಕುಡಿತೀಯ ಅದಕ್ಕ ಕಾರಸೀಮೆ ಜಾಸ್ತಿ ಆಯ್ತು ಅದೇನೋ ಟೀ ಟೀ ಅಂತಿದ್ದಾರೆ ಮೆಪ್ಪ ಆಯ್ತು. ಈ ಒಂದ್ ಕಡೆ ಟೀ ಕುಡಿಯಕ್ಕೆ ಅಂತ ಹೋಗಿದ್ದೆ ಕವ್ವ ನನಗೂ ಗೊತ್ತಿಲ್ಲ ಕತ್ಲ ಆಗ್ಬಿಟ್ಟದೆ ಟೀ ತಗೋಣ ಚಂದ್ರಣ್ಣ ಅಂತ ಕೊಟ್ಟ ಟೀ ಸಾಪ್ನಮ್ಮ ನಾನು ಕುಡ್ದಿ ಕಯ್ಯ ರುಚಿ ರುಚಿ ಆಗಿತ್ತು ಅಂತ ಆಮೇಲೆ ನೋಡ್ತೀನಿ ಕೆನೆ ಕೆನೆ ಅದ ಪೂರ್ತಿ ಹಾಲನ್ ಕೆನೆ ಆಯ್ತಾ ತಿಂದಿ ಅದ ಕೆನೆಯ ಕುಡಿದು ಕುಡಿಯೋದು ತಿನ್ನೋದು ಎರಡು ಜೊತೆಗೆ ಆಯ್ತು ಕಯ್ಯ ಆಮೇಲೆ ನೋಡ್ತೀನಿ ಗಂಟೆ ಕಂಡ್ರ ಜನ ಯಾರೋ ಗುಟ್ಟಿ ಹೆಂಗಿ ತೋಕೆ ಈ ತರ ಮಾಡಲ್ಲ ಚಂದ್ರಣ್ಣಂಗೆ ಮಾಡ್ಬೇಕಾ ಹೆಂಗದೆ ನೋಡು ಹಂಗಲ್ಲ ಏನ ತಿನ್ನ ಮಟ್ಟಕ್ಕೆ ಹಾಕೊಟ್ಟರೆ ನಿಂಗೆ ಟೀ ಕೇಳಿದ್ರೆ ಚಂದ್ರನಿಗೆ ಹತ್ರ ಟೀ ಬರ್ಬೇಕಾ? ಇಲ್ಲ ಇಲ್ಲ ಮಾಧವ ಏನಣ್ಣ ಹೆಂಗ್ ಕೊಟ್ರು ಕುಡಿತಾನೆ ಅಂತ ಅವನ್ಗೂ ಗೊತ್ತು. ಸುಬ್ಬಣ್ಣ ನಾನು ಕಲ್ ಹಾಕಿಟ್ಟಿದ್ನೇನು ಇಲ್ಲಕ್ಕ ಅದು ಪೆಸಲ್ಟಿ ಅನ್ಕೊಂಡ್ಬಿಟ್ಟಿ ನಾನು. ಓಹೋ ಈ ತರದ ಒಂದ್ ಟೀ ಅದಲ್ಲ ಅಂತ ಕುಡಿದ್ಬಿಟ್ಟೆ. ಅಂಗಡಿ ಅವ ನೋಡ್ದ ನಮ್ ಚಂದ್ರಣ್ಣನ ಹಿಂಗೆ ಕೊಟ್ರೆ ಹಿಂಗೆ ಇದು ಪೆಸಲ್ ಒಂದ್ ಕುಡ್ಕೋತಾನೆ, ನಾವೇನ್ ಕೊಟ್ರು ಗೊತ್ತಾಗಲ್ಲ ಅನ್ಸ್ತು ಅವ್ನಿಗೆ. ಕೊಟ್ಟವನೆ ಕಣ ನಾನು ಎಡ್ನವ ನನಗೆ ಗೊತ್ತಾಗದಿಲ್ವಾ? ಒಂದ್ ಆಡ್ಬಿಡು ಹೋಲಿ, ಯಾವ ಆಡ್ಬಿಡ್ಲಿ ಸುಬ್ಬಣ್ಣ. ಈಗ ತಾನೆ ಹೇಳ್ದೆ ಟೀ ಅಂಗಡಿ ಕುಡಿತಾ ನೆಪ್ಪಾಯ್ತು ಅಂತ. ಯೋ ಗಂಟು ನಿಂತೋಯ್ತು ಅಂತ ಹೇಳ್ದದ್ ನಾನು. ರಾಜಣ್ಣ ಈಗ ಅವನ್ ಪ್ಲಾನ್ ಬೇರೆ ಐತೆ. ಅಲ್ ಟೀ ಚೆನ್ನಾಗಿರ್ಲಿಲ್ಲ, ಅಲ್ ಟೀ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ ಹೇಳಿ ಹೇಳಿ ಕಮಲಕ್ಕ ಇಲ್ಲ. ನೀ ಏನ್ ಹೇಳು ಕಮಲಕ್ಕ, ಆಡ್ ಮಾತ್ರ ಬಹು ಪಸಂದ ಹೇಳ್ತಾನೆ. ಟೀ ಟೀ ವಿಚಾರ ಅಂದ್ರೆ ಅಲ್ ಟೀ ಚೆನ್ನಾಗಿಲ್ಲ ಇಲ್ ಟೀ ಚೆನ್ನಾಗಿಲ್ಲ ಅಂದ್ರೆ ನನಗೆ ಎದ್ದೋಗ್ಬೇಕು ಟೀ ಮಾಡಕ್ಕೆ. ಟೀ ಮಾಡಕ್ಕೆ ಅಂತ ನೀ ಆಡ ಹೇಳಕಂತ ನೀ ಎದ್ದೋಗ್ಬೇಡ. ನೋಡಿ ನಿಮ್ಮ ಆಸೆ ನಿರಾಸೆ ಯಾಕೆ ಮಾಡ್ಲಿ, ಒಂದೆರಡು ಸಾಲು ಹಂಗಂತೀನಿ ಬಿಡು. ಬಾರೋಗಿ ಜುಗ ಸೈ ಬಾರೋಗಿ ಜುಗ, ನೀನು ಆರಿ ಹೋಗುವಾಗ ನಿನಗೆ ಆರೋಗಿ ಜುಗ. ಬಾರೋಗಿ ಜುಗ ಸೈ ಬಾರೋಗಿ ಜುಗ, ನೀ ಹಾರಿ ಹೋಗುವಾಗ ನಿನಗೆ ಆರೋಗಿ ಜುಗ. ಅತ್ತೆ ವನಕ್ಕೆ ಸೈ ಬಾರೋಗಿ ಜುಗ, ಅಲ್ಲಿ ಅತ್ತೆರಿಬ್ರು ಕಾದು ಕುಳ್ತೋರ್ ಬಾರೋಗಿ ಜುಗ. ಬಾರೋಗಿ ಜುಗ ಸೈ ಬಾರೋಗಿ ಜುಗ, ನೀನು ಹಾರಿ ಹೋಗುವಾಗ ನಿನಗೆ ಆರೋಗಿ ಜುಗ. ಇಷ್ಟಕ್ಕವ ಗಂಟ್ಲು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಇಷ್ಟ ಬಿಡವ ನಿಮ್ನೆಲ್ಲ ನೋಡ್ತಿದ್ದಂಗೆ ಅದೇನೋ ಹೇಳ್ತಾರಲ್ಲವ. ಇನ್ ಹುಮ್ಮಸಲಕವ ನಾನು ಅಲ್ಲೆಲ್ಲ ಕೇಳಿ ಕಿವಿ ಕೊಟ್ಕೊಂಡ್ ಕೇಳ ಸ್ಪಿರಿಟ್ ನಾನು ಅಚ್ಚ ಕನ್ನಡದಲ್ಲಿ ಹೇಳಿದೆ, ಅದನ್ನೇ ಇಂಗ್ಲಿಷಲ್ಲಿ ಹೇಳ್ತಾ. ಅವನ್ಗೆ ಕಾರಸಮ್ಯ ಮಾತೆ ಗೊತ್ತಿರೋದು ಈಗ ಹೇಳು. ನಂಗೆ ಹೆಂಗ ಅನ್ನಿಸ್ತು ಗೊತ್ತಾ, ಈಗ ಮೊದ್ಲು ಬೆಳಿಬೇಕು ಆಮೇಲೆ ಗೀಜ್ಗೆನ್ ಕರಿಬೇಕು. ಈಗ ಸಿರಿಧಾನ್ಯ ಬೆಳೆದ್ಬಿಟ್ಟು ಆಮೇಲೆ ಹಾಡು ಹೇಳಿದ್ರೆ ಅವಾಗೆಲ್ಲವೂ ಆರ್ಕೊಂಡ್ ಬರ್ತವೆ. ಬರ ಗಿಜಿಗ ಬರ ಗಿಜಿಗ ಭಗವಾನ್ ಬರ್ತವೆ. ಖಾಲಿ ಭೂಮಿ ಇಟ್ಕೊಂಡ್ಬಿಟ್ಟು ಖಾಲಿ ಜಮೀನಲ್ಲಿ ನಮ್ ಸುಬ್ಬಣ್ಣ ಹಾಡನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಗೊತ್ತಾಯ್ತು. ಬರೀ ಗೀಜಗ ಪಕ್ಷಿ ಅದಷ್ಟೇ ಅಲ್ಲ ಕಯ್ಯ. ಅಲ್ಲ ಕಣ್ಣ, ನಮ್ ಸುಬ್ಬಣ್ಣ ಅರ್ಥ ಮಾಡ್ಕೊಳ್ದೆ ಹೇಳ್ದಾನ, ಬೆಳೆ ಬೆಳೆದ್ಮೇಲೆ ಕರೆದ ತಾನೇ ಪಕ್ಷಿಗಳು ಬರೋದು ಬಂದು. ಅದೇನು ಹೀಗಂದ ನಮ್ ಸುಬ್ಬಣ್ಣನ ಮೇಲೆ ಇನ್ನೊಂದ್ ಸ್ವಲ್ಪ ಆದ್ರೆ ಏಟ್ ಕಳ್ ಬಿದ್ಬಿಡ್ತಾವ್ ನಮ್ಗೆ. ಇದೆಲ್ಲ ಚಂದಾಗಿರಕ್ಕಲ್ಲ ಗಣ ಚಂದ್ರಣ್ಣ, ನೀನು ಇರವ ಸಮಾಧಾನ ಕವ್ವ ಮಮತವ್ವ. ಚಂದ್ರಣ್ಣ ಅದೇನ ಹೊಸಿ ಬುಡ್ಸಿ ಹೇಳ್ಬಿಡು ಅದನ್ನ ಅರ್ಥವಾಗ. ನೋಡಪ್ಪ ಗೀಜ್ಗ ಅಂತ ಹೇಳ್ತಾರಲ್ಲಪ್ಪ ಅದು ಸಾವು ಅಂತ ಹೇಳ್ತಾರಲ್ಲಪ್ಪ, ಸಾವು ಯಾವ ತರ ಬರ್ತದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ. ಹಂಗೆ ಗೀಜಗನಾಗೆ ಗೂಡೊಳಗೆ ಇರ್ತದೆ ಅದು ಆತ್ಮ ಅಂತ ಹೇಳ್ತಾರಲ್ಲಪ್ಪ, ಹಂಗೆ ನಮ್ಮ ಆತ್ಮ ಯಾವಾಗ ಆರೋಯ್ತದ ಅಂತ ಗೊತ್ತಾಗೋದಿಲ್ಲ, ಸಾವು ಯಾವ ರೂಪದಲ್ಲಿ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಮ ಹಳ್ಳಿ ಜನ ಅದೇನೋ ಹೇಳ್ತಾರಕ್ಕಪ್ಪ ಅದು ಸುಬ್ಬಣ್ಣ ನಿನಗೆ ಗೊತ್ತಿರ್ಬೇಕಕ್ಕ, ನೀವು ಓದ್ದಮ್ಮ ನಿಮ್ಮ ಮೆಟಾಪರು ಅದೆಲ್ಲ ಹೇಳ್ತಾರಲ್ಲಪ್ಪ ಅದು ಅದು ಆ ಥರ ಅದೇ ಅಂತ ಹೇಳ್ತಾರು. ನಾನು ಯಾಕೆ ಈ ಮೆಟಾಪರು ಅಂತ ಹೆಂಗೆ ನಂಗೆ ಉಳ್ಕತ್ತು ಅಂದರೆ ನೀ ಕರ್ಕೊಂಡೋಗಿದ್ದಲ್ಲಪ್ಪ ಅದ್ಯಾವುದೋ ಅದು ಯಾವುದೋ ವಿಶ್ವವಿದ್ಯಾನಿಲಯ ಅಂತಾರಲ್ಲಪ್ಪ ಅದೇನೋ ನಡೀತದೆ ಭಾಷಣ ಎಲ್ಲ ಇರ್ತದ ಭಾಷಣಕವ ಭಾಷಣ ಎಲ್ಲ ನಡೀ ಅಲ್ಲಿ ಕೇಳಿದಾಗ ಅದೇನು ಮೆಟಾಪರು ಇದೇ ಹಾಡನ್ನ ಆಡ್ತವ್ರೆ ಅಲ್ಲಿ ವಿದ್ವಾಂಸರೆಲ್ಲರೂ ಇದ್ರ ಬಗ್ಗೆ ಮಾತಾಡ್ತವ್ರೆ ಆವಾಗ ನನಗದು ಕೇಳಿಸ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ನೋಡಿ ಚಂದ್ರಣ್ಣ ನಮ್ ಸುಬ್ಬಣ್ಣ ಎಂತೆಂತ ಆತವ್ ಕರ್ಕೊಂಡೋಗಿ ನಿನ್ನ ಅದೆಲ್ಲ ಪರಿಚಯ ಮಾಡಿ ತೋರ್ಸತ್ಗ ತಾನ ನಿನ್ ತಲ್ಕೊಳ್ದದ್ದು. ನಿಮ್ಮ ಅಣ್ಣ ಕರ್ಕೊಂಡು ಕರ್ಕೊಂಡ್ ಹೋಗ್ಬಾರ್ದೆ ಜಾಗಕ್ಕೆಲ್ಲ ಕರ್ಕೊಂಡ್ ಹೋಗವನೆ ಹೇಳೋದಿಲ್ಲ ಅದನ್ನ ಬಿಡು. ಮೊದ್ಲೇ ಹೇಳಿಲ್ವ ಏಟ್ ಬಿದ್ ಬಿಡ್ತಾವ ನಮ್ಗೆ ಅದಕ್ಕೆ ಭಯ ಅಲ್ಲ. ಅವತ್ತು ಹೋಗಿದ್ವಲ್ಲ ನಾನು ಏಮಣ್ಣ ಕೆಂಬಸ್ ಹತ್ಕೊಂಡ ಇವರಿಬ್ಬರ್ನ ಬಿಟ್ಬಿಟ್ಟು ಹೋಗಿದ್ವಲ್ಲ ಅದನ್ನ ಇಟ್ಕೊಂಡು ಇನ್ನು ಸಾಧಿಸ್ತಾವನೆ ಅಲ್ಲ ಕಣಪ್ಪ. ಅದಕ್ಕೆ ಕಣಪ್ಪ ಈಗ ಸಂಕ್ರಾಂತಿ ತನಕ ಈ ಊರ ದಿಕ್ಕ ನಾನು ನೋಡಕ್ಕಿಲ್ಲ. ಅವ್ರ ಊರ್ನಾಗೆ ಕೆಲಸ ಐತೆ, ಕಾರ್ಯಕ್ರಮಗಳವೆ, ಸಿರಿಧಾನ್ಯ ವರ್ಷ ಅಂತ ಮಾಡ್ತವ್ರೆ. ಓಹೋ ಈಗ ನೀನು ಖುಷಿ ಪಡ್ಬೇಡ ಇನ್ನು ಹೆಂಗ ಓದ್ನಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಹಂಗಲ್ಲ ಸಂಕ್ರಾಂತಿ ಮುಗಿದ್ಮೇಲೆ ಇಲ್ಲಿಗೆ ಬರೋದಯ್ಯ ನನ್ನ ಮನೆ ಬಪ್ಪ ಏನ್ ಹರ್ಕಡಿ ತಗೊಂಬಂದಯ್ಯ ಒಡೆಯಕ ನಾನು ಹೇಳ್ಬಿಟ್ಟು ಬಂದ್ರಣ್ಣ. ಯಾಕಂದ್ರೆ ನೀ ಸುಬ್ಬಣ್ಣಿ ಹೇಳ್ದಂಗ ಕೇಳಿದ್ರೆ ಒಳ್ಳೇದು. ಸಂಕ್ರಾಂತಿಗೆ ಮಮತಾಕ್ ನಟ್ಲಿ ಒಬ್ಬಿಟ್ಟು ಒಳಕ್ಕೆ ಖಾರ ಮಸಾಲೆ ಹಾಕಿ ಕೊಟ್ಬಿಡ್ತಾಳ ನಿಂಗೆ ಗ್ಯಾರಂಟಿ. ಬುಡಯ್ಯ ಖಾರಾನು ಚೆನ್ನಾಗಿ ರಾಜಣ್ಣ ದಾರಿನಾಗ ಬತ್ತೀನಿ ಇನ್ನಲ್ಲ ಮಿಸ್ಟರ್ ಅಲ್ಲೇ ಏನಾರು ಮಾಡ್ಬೇಕಣ್ಣ ಮಿಸ್ಟರ್ ಗೆ ಬಸಿ ಚಂದ್ರಣ್ಣಂಗೆ ನಮ್ಮ ಮಮತಾಕ ಕಳೆಪುರಿಯ ನಮ್ಮ ಮಮತಾಕ ಈ ಅದೇನೋ ಒಬ್ಬಿಟ್ಟು ಹೇಳ್ದಲ್ಲಪ್ಪ ಅದೇನಪ್ಪ ಕಾರ್ದು ಒಬ್ಬಟ್ಟು ನಾನು ಸಮೋಸ ಅನ್ಕೊಂಡ್ಬಿಡ್ತೀನಿ ಬುಡಯ್ಯ ಅದಾಕು ಮಾತು ನಂಬಕ್ಕಾಕಿಲ್ಲ. ಈಗ ನೀನ್ ಹಿಂಗ ಆಡ್ತೀಯ ಅಂತಲೇ ಅವನ ಟೀ ಅನ್ಕೊಂಡು ಇನ್ನೇನೋ ಕೊಟ್ಟಿದ್ದ ಅವತ್ತು. ಬಿಡು ಸುಬ್ಬಣ್ಣ ಈಗ ಹೊಸ ವರ್ಷ ಅಲ್ವಯ್ಯ ಯಾವತ್ತವ ಕ್ಯಾಲೆಂಡರ್ ಕಣ್ಣ ಕಾಣ ಯಾವತ್ತು ಅಂದ್ರೆ ಹೊಸ ವರ್ಷ ಯಾವತ್ತು 1ನೇ ತಾರೀಕು ಅದ್ ಯಾವೇ ಯಾವತ್ತವ ಅದು ಅದ ಹೇಳು ನೀನು ನಾಳೆ ಬೆಳಿಗ್ಗೆ ಎದ್ರೆ ಅದೇ ಹೊಸ ವರ್ಷ ಇನ್ನೇನ್ ಮತ್ತೆ ಸುಬ್ಬಣ್ಣ ಈಗ ನಾಳೆ ನಿಂದೇನಪ್ಪ ಎಲ್ಗೋದಯ್ಯ ನಾಳೆ ಬಸ್ ಬಸ್ ಹತ್ಕೊಂಡು ಹೋಗ ಒಂದಿನ ಇರು ಈ ಊರ್ನಲ್ಲಿ ಏನೋ ಅವತ್ ನಮ್ಮಿಯ ಬುಡಯ್ಯ ನಿನಗಿಂತ ಹೆಚ್ಚ ಕೇಳಿ ಸಾಕಾಗೋಯ್ತು ಅವಾಗ ಹೇಳ್ತಿದ್ದಲ್ಲಪ್ಪ ನೀನಂತ ಆಗಿನ್ ಕೇಳಿದ್ದೆಯಲ್ಲ ಏನಾರ ಇವ ಮಾಡಿದ್ದು ಮುಂದಿಟ್ಕೊಂಡು ಸುಳ್ಳವ ಸುಮ್ನಿರು ಅದ್ ಗೊತ್ತು ಕಣ ನನಗುವ ಸುಮ್ನಿರು ಹೊಟ್ಟೆ ಮುಂದಕ್ಕೆ ಇರ್ತೇನೆ ಹಿಂದಕ್ಕಿದ್ದ ಬೆನ್ನ ಸುಬ್ಬಣ್ಣ ನೀನು ಇವತ್ತು ನಾಳೆ ಒಂದಿನ ಇದ್ಬಿಡಪ್ಪ. ಈಗ ಕೆಲವರು ಏನ್ ಗೊತ್ತಾ ಕಮಲಕ್ಕ ಈ ಹೊಸ ವರ್ಷ ಆಗ್ತಿದ್ದಂಗೆನೆ ಸಂಕಲ್ಪಗಳು ಮಾಡೋದು ನಾನು ಮುಂದಿನ ವರ್ಷದಲ್ಲಿ ಹಿಂಗೆ ಮಾಡ್ತೀನಿ ಅಂತ. ಈಗ ನಾವೊಂದು ಪರೀಕ್ಷೆ ಮಾಡವ ರಾಜಣ್ಣ ಏನಪ್ಪ ನಿನ್ ಸಂಕಲ್ಪ ವಸಿ ಹೇಳ್ಬಿಡು ನನ್ ತಂಗಿನೂ ತಿಳ್ಕೊಳ್ಳಿ. ಹೊಸ ವರ್ಷಕ್ಕೇನಪ್ಪ ಅದೇ ಹೊಸ ವರ್ಷಕ್ಕೆ ಈಗ ಸಿರಿಧಾನ್ಯದ ವಿಷಯ ಹೇಳದಿಯಲ್ಲ ಸಿರಿಧಾನ್ಯವನ್ನೇ ಈ ಜಮೀನ್ಗಳಲ್ಲೆಲ್ಲ ಬೆಳೆಯುವಂತ ನಾನು ಸಂಕಲ್ಪ ಮಾಡ್ಕೊಂಡಿನಿ. ಸಂಕಲ್ಪ ಏನ್ ಹೇಳು ಈಗ ನನಗ್ ಪ್ರಶ್ನೆ ಕೇಳಯ್ಯ ಸುಬ್ಬಣ್ಣ ನೀನು ಚಂದ್ರಣ್ಣ ನಿನ್ನ ಸಂಕಲ್ಪ ಏನಪ್ಪ? ನನ್ ಸಂಕಲ್ಪ ಏನಿಲ್ಲ ಕಯ್ಯ ಒತ್ತಾರೆಯಿಂದ ಸಂದ್ ಗಂಟ ದುಡ್ದು ನಮ್ಮ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ ಬಟ್ಟೆ ಬರ ತಕ್ಕೊಡ್ಬೇಕು ಹಬ್ಬ ಹರಿದಿನ ಮಾಡ್ಬೇಕು ಜಾತ್ರೆ ಕರ್ಕೊಂಡು ಹೋಗ್ಬೇಕು ಅವ್ರು ಏನ್ ಕೇಳ್ತಾರೆ ಅದನ್ನ ಕೂಡಿಸ್ಬೇಕಯ್ಯ ನಾವೆಲ್ಲ ಮಾಡಲ್ಲ ನಮ್ ಸಂಸಾರ ಇರಪ್ಪ ಒಂದ್ ನಿಮಿಷ ನಮ್ ರಾಜಣ್ಣ ಹೇಳ್ಬಿಡ್ತೀನಿ ಎರಡು ಮಾತು ಟಿವಿ ತಟ್ಟ ಅಂತ ಹೇಳಿ ಅದವ ಇದು ನಮ್ ರಾಜಣ್ಣ ಹೇಳಿಲ್ವಾ ಹೊಸ ವರ್ಷದಲ್ಲಿ ಏನ್ ಮಾಡ್ತೀನಿ ಎರಡ್ ಮಾತಲ್ಲಿ ಮುಗಿಸ್ತು ತಾನೇ ರಾಜಣ್ಣ ಇದೇನಿ ಚಂದ್ರಣ್ಣನ ಮಾತು. ಈಗ ಈಗ ನಮ್ ಸುಬ್ಬಣ್ಣ ಕುಸ್ಮಾಸ್ಟ್ರು ನೆಕ್ಸ್ಟ್ ಕೇಳಪ್ಪ. ಈಗ ಏನಿಲ್ಲ ಈಗ ನಾನು ನೋಡ್ದೆ ಏನು ಹೇಳ್ತಾನೆ ಅವನೇ ಹೇಳ್ತಾನೆ ಅವನೇ ಕೃಷಿ ಎಲ್ಲಾರು ಬತ್ತದೆ ಅಂದ್ರೆ ಆ ಪದಾನೆ ಬರ್ಲಿಲ್ಲ ಬಾಯ್ನಾಗ ಬಿಡವ. ಈಗ ಕಮಲಕ್ಕ ನೀನ್ ಹೇಳವ ಈಗ ಏನವ ನಿನ್ ಸಂಕಲ್ಪ? ಅದೀಗ ಸಿರಿಧಾನ್ಯ ವರ್ಷ ಅಂತ ಹೇಳ್ದಲ್ಲಣ್ಣ ಅದಕ್ಕೆ ಈಗ ಹೆಂಗು ನಮ್ ರಾಜಣ್ಣ ಸಿರಿಧಾನ್ಯ ಬೆಳಿತೀನಿ ಅಂತ ಅವನೇ ನಮ್ ಜಮೀನಲ್ಲೂ ಬೆಳೀತಾ ಇದೀವಿ ಅದಕ್ಕೆ ನಮ್ಮ ಸ್ತ್ರೀ ಶಕ್ತಿ ಸಂಘ ಆಯ್ತಲ್ಲ ನಾವು ಮೌಲ್ಯವರ್ಧನೆ ಮಾಡ್ಬಿಟ್ಟು ಅದನ್ನೆಲ್ಲ ಪ್ಯಾಕೆಟ್ ಎಲ್ಲ ಮಾಡ್ಬಿಟ್ಟು ಮಾರ್ತೀವಿ. ಈಗ ಸಿರಿಧಾನ್ಯದಲ್ಲಿ ಏನೇನ್ ಮಾಡ್ಬೋದು ಕೇಳು. ಸಿರಿಧಾನ್ಯದ ಹಸಿಟ್ಟು, ಅದ್ರಲ್ಲಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಆಮೇಲೆ ರೊಟ್ಟಿ ಇಟ್ಟು, ಖಾರ ಸೇಮೆ, ಉಂಡ್ ಏನ್ ಮಾಡಕ್ ಆಗಲ್ಲ ಎಲ್ಲ ಮಾಡ್ಬಿಟ್ಟು ಪ್ಯಾಕೆಟ್ ಮಾಡಿ ಮಾರ್ತೀವಿ. ಈಗ ಇದ್ದದವ ಮನ್ಲಿ ಏ ಅಣ್ಣ ಮಾಡ್ತೀನಿ ಅಂದೆ. ಏನ್ ಮಾಡ್ತೀನಿ ಅಂದ್ಯವ ಈಗ ಪ್ಯಾಕೆಟ್ ಮಾಡ್ತೀನಿ ಅಂದ್ರೆ ಯಾವ ಪ್ಯಾಕೆಟ್ ಅಂದನಲ್ಲ ಈ ಚಂದ್ರಣ್ಣ ಅದೇನು ಸಂಕಲ್ಪ ವಸಿ ಇವರು ತಿಳ್ಕೊಳ್ಳಿ ಹೇಳ್ಬಿಡವ ಹೊಸ ವರ್ಷಕ್ಕೆ ಏನ್ ಸಂಕಲ್ಪ ಜಮೀನಾಗ ಏನ್ ಮಾಡಿ ಹೇಳಕ್ ವಸಿ ಹೊಸ ವರ್ಷಕ್ಕೆ ಏನವ ನಿನ್ ಯೋಜನೆ ಎಲ್ಲೆಲ್ಲಿ ಸಿರಿಧಾನ್ಯಗಳನ್ನ ಬೆಳೆದವರು ಅಣ್ಣ ಅಲ್ಲಿ ಬೆಳೆದ ರೈತರು ಬೆಳೆದ್ಬಿಟ್ಟಿದ್ದಾರೆ ಆದ್ರೆ ಈಗ ಅದು ಸರಿಯಾಗಿ ಬಂದು ಅದು ಎಲ್ಲ ಮಿಲ್ಗಳಲ್ಲಿ ಸಂಸ್ಕರಣೆ ಆಗಿ ಮಾರ್ಕೆಟ್ಗೆ ಬಂದು ಜನಗಳಿಗೆ ವಿತರಣೆ ಆಗ್ಬೇಕು. ಮಧ್ಯದಲ್ಲಿ ದಲ್ಲಾಳಿಗಳದು ಏನು ಕೈವಾಡ ನಡೆದಂತೆ ರೈತರಿಗೂ ಸರಿಯಾಗಿ ಬೆಲೆ ಸಿಗ್ಬೇಕು, ಅದು ಮಧ್ಯವರ್ತಿಗಳಿಂದ ನಮ್ಮ ಜನಗಳಿಗೆ ಸುಲಭವಾಗಿ ತಲುಪಬೇಕು ಕಣ. ಈ ತರ ಒಂದು ಕಾರ್ಯನ ಕೈಗೊಳ್ಬೇಕಾಗೈತೆ. ಈ ವಿಷಯ ಎಷ್ಟೋ ದಿನ ಮುಂಚೆನೆ ಹೇಳಿದ್ದ ಅಲ್ಲ, ನಮ್ಮ ಅಣ್ಣ ಹೇಳ್ಕೊಟ್ಟದ ಪಾಠವೇ ಅಲ್ವಣ್ಣ. ನನಗ ಈಗ ಗೊತ್ತಾಯ್ತು ಅದೇನೋ ಹೇಳ್ತಾರವ, ತಾಯಿಗೆ ತಕ್ಕ ಮಗ, ತಂದೆಗೆ ತಕ್ಕ ಮಗ ಅಂತ ಅಂತ ಹೇಳ್ತಾರಲ್ಲ ಪಂಗ, ಅಣ್ಣನಿಗೆ ತಕ್ಕ ಅಂತ ತಂಗಿ ತಂಗಿ ಅಷ್ಟಿಲ್ಲ ಬರ್ದಿದಾರ ಅಣ್ಣ ತಂಗಿಯರ ಸಂಬಂಧ, ಜನ್ಮ ಜನ್ಮಗಳ ಸಂಬಂಧ. ಹಂಗೆ ಬಿಡು ಈಗ ಮಮತಾ ಕೇಳಿದ ವಿಷಯ ನೀನು ಈಗ ಸ್ವಲ್ಪ ದಿನದ ಮುಂಚೆ ಹೇಳಿದ್ದೆ, ದಲ್ಲಾಳಿಗಳದು ಅವಳಿ ಅದ್ಯಾವ್ದೋ ಪಾಂಪ್ಲೆಟ್ ಎಲ್ಲ ತಕೊಂಬಂದು ಹೇಳಿದ್ದೀಯಲ್ಲ ರಾಜಣ್ಣ. ನಂತಲ್ಗೆ ಒಂದ್ ವಿಚಾರ ಬಂದೈತೆ. ಏನವದು? ಏನ್ ಗೊತ್ತಾ, ಈಗ ರೈತರು ಬೆಳೆಯೋದು ಬೆಳೆದು ಬಿಡ್ತಾರೆ, ಪಾಪ ಇಲ್ಲಿ ಬಂದು ಇಷ್ಟ ಬೆಲೆ ಕೊಡಿ ಅಂದ್ರೆ ಕೊಟ್ಬಿಡ್ತಾರೆ. ಹಂಗ್ ಮಾಡಕ್ ಬಿಡ್ಬಾರ್ದು ಕಣಣ್ಣ. ಅಲ್ಲಲ್ಲೇ ತಾಲೂಕುಗಳಲ್ಲಿ ಒಂದು ಸಿರಿಧಾನ್ಯಗಳಿಗೆ ಮಿಲ್ಲು ಅಂತ ಮಾಡಿ ಅಲ್ಲೇ ಹಸಿಟ್ ಮಾಡಿ ಅಲ್ಲೇ ಒಂದಷ್ಟು ಜನ ಕೆಲ್ಸವೂ ಸಿಗ್ತದೆ, ಅವೆಲ್ಲನೂ ಪ್ಯಾಕೆಟ್ ಮಾಡಿ ಸಿರಿಧಾನ್ಯದ ಹಿಟ್ಟು ಅಂತ ಮಾರಿದ್ರೆ ಅಲ್ಲಿ ಹೊಸ ಜನಕ್ಕೆ ಕೆಲ್ಸವೂ ಆಯ್ತು. ಕಮ್ಲಕ್ ಮಾಡ್ತಿರೋದು ಅದೇ ಕೆಲ್ಸ. ಈ ಒಳ್ಳೆ ಕೆಲ್ಸ ಆಯ್ತು ಕಣವ, ನಾನು ಈಗ ಬೆಳೆದ್ರೆ ನಿನ್ ತಕ್ಕ ತಗೋಬತ್ತೀನಿ ಅದನ್ನೇ ಎಲ್ಲ ವಿಲೇವಾರಿ ಮಾಡ್ಬಿಡು. ಈಗ ನೋಡ್ರಪ್ಪ, ಈಗ ಒಂದು ಯಾವ್ದೇ ಅನ್ಬೇಡ, ನೀನು ಕರ್ಕೊಂಡ್ ಹೋಯ್ತೀನಿ ಸುಮ್ಮನೆ ಹೇಳ್ತೀನಿ ಕಣ, ಮಾತಾಡಕ್ಕಿಲ್ಲ ಆಗ್ಲೇ ಬಂದ್ಬಿಡ್ತಾನೆ ಚಂದ್ರಣ್ಣ. ತಕಣಪ್ಪ, ಅದ್ ಯಾರು ಮೊದ್ಲೇ ಬರ್ತಾರೆ ಅಂತ ಗೊತ್ತಾಗದ ಬಿಡು ಮಮತಾ. ಚಂದ್ರಣ್ಣ ಹೇಳಪ್ಪ ಇದನ್ನ ಈಗಾಗ್ಲೇ ಕಮಲಕ್ಕ ಹೇಳ್ದಂಗೆ, ನೀನೇನ್ ತುಂಬಾ ಬೇಜಾರು ಮಾಡ್ಕೋಬಾರ್ದು. ಖಾರ ಸೇಮೆನೂ ಮಾಡಬಹುದು. ಆಯ್ತು ಬುಡಯ್ಯ. ಅಲ್ಲ ಕಣಪ್ಪ, ಎಲ್ಲ ಸಿರಿಧಾನ್ಯ ಬೆಳೆದ್ಬಿಟ್ಟು ನಾನ್ ಖಾರ ಸೇಮೆಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಡ, ಅದು ಆಯ್ತದೆ. ಮುಖ್ಯವಾಗಿ ಏನ್ ಗೊತ್ತಾ, ಯಾವ್ದೇ ಒಂದು ಯೋಜನೆ ಯಶಸ್ವಿ ಆಗ್ಬೇಕಾದ್ರೆ ಬೆಳೆಯೋರು, ಆ ಬೆಳೆಗೆ ಬೇಕಾದಂತಹ ತಂತ್ರಜ್ಞಾನ ಕೊಡುವಂತವ್ರು, ಅದರ ನಿರ್ವಹಣೆಗೆ ಬೇಕಾದಂತಹ ಈ ಕೀಟ ನಿರ್ವಹಣೆ ಆಗ್ಬೋದು, ರೋಗ ನಿರ್ವಹಣೆ ಆಗ್ಬೋದು, ಆ ವಿಜ್ಞಾನಿಗಳು, ಜೊತೆಗೆ ಅದೊಂದು ಉತ್ಪಾದನೆ ಚೆನ್ನಾಗಾದ್ಮೇಲೆ ಅದಕ್ಕೆ ಬೇಕಾದಂತಹ ಮೌಲ್ಯವರ್ಧನೆ, ಮಾರುಕಟ್ಟೆ, ಇವರೆಲ್ಲರೂ ಸೇರಿದ್ರೇನೆ ಸಿರಿಧಾನ್ಯ ವರ್ಷ ಅನ್ನೋದು ಯಶಸ್ವಿಯಾಗೋದು. ಎಲ್ಲರೂ ಬರೀ ಬೆಳೆದ್ರೆ ಮಾರೋರು ಯಾರು, ಅಥವಾ ಎಲ್ಲರೂ ಮಾರಕ್ ನಿಂತ್ರೆ ಬೆಳೆಯೋರು ಯಾರು, ಎಲ್ಲರೂ ತಿನ್ನೋಕ್ ನಿಂತ್ರೆ ಮಾಡೋರು ಯಾರು? ಈಗ ಅದಕ್ಕೆ ನೀನು ಬೆಳಿ, ಆಮೇಲೆ ಗೀಜಗ ಬಾ ಅಂತ ಆಡುನು ಹೇಳು, ಗೀಜಗಾನು ಹಸಿ ತಿನ್ಕೊಂಡು ಇಲ್ಲಿ ಉಳಿತೈತಲ್ಲ, ಕಟಾವ್ ಮಾಡೋ ಹೊತ್ತಿಗೆ ನಾನು ಇರ್ತೀನಿ, ಸಹಾಯ ಮಾಡ್ತೀನಿ. ಅಷ್ಟೊತ್ತಿಗೆ ಮಮತಕ್ಕ ಹೇಳವಳಲ್ಲ, ಅವ್ರ ಊರ್ನಾಗೂ ಒಂದ್ ಎರಡ್ ಮೂರ್ ಕಡೆ ಮಿಲ್ ಮಾಡ್ತವ್ರೆ, ನಮ್ಮ ಊರ್ನಾಗೂ ಬಂದೇ ಬರ್ತದೆ. ಯಾವಾಗ ಅಲ್ಲಿ ಬೇಡಿಕೆ ಇರ್ತದೆ, ಅವಕಾಶ ಇರ್ತದೆ, ಜನ ಉಟ್ಕೊಳ್ತಾರೆ, ಬತ್ತಾರೆ, ಮಾಡ್ಕೊಡ್ತಾರೆ, ಎಲ್ಲ ಆಯ್ತದೆ. ಕೊನೆಗೆ ಒಂದಿನ ಖಾರ ಸೇಮೆ ಇಟ್ಕೊಂಡು ಬಿಸಿಯಾಗಿ ನೀನು ಅಟ್ಟಿ ತಾವ್ ಬರೋದು ಆಯ್ತದೆ. ಈಗ ಒಂದ್ ವಿಷಯ, ಈಗ ನೀನು ಈ 15 ದಿನ ತಿಂಗಳಗಟ್ಟಲೆ ಮಮತಾಕನ್ ಮನಗೊಂಟದ್ರು, ನೀನು ಈ ಯಾರು ಅಧಿಕಾರಿಗಳು ಏನಾರು ಬಂದ್ರೆ ಫೋನ್ ಮಾಡಿದ್ರೆ ಏನ್ ಮಾಡೋದು? ನಾನು ಹಿಂಗ್ ಫೋನ್ ಮಾಡ್ತೀನಿ ಹಾಗಂದೆಯಲ್ಲ, ಈ ಪಾಠ ಇಷ್ಟು ವರ್ಷ ನಮ್ಮ ಅಣ್ಣಂತವ ಇದ್ದು ನೀವು ಕೆಲಸ ಕಲ್ತಿದ್ದೀರಲ್ಲ, ನಮ್ಮ ಅಣ್ಣ ಇಲ್ಲ ಅಂತಂದ್ರೆ ವಸಿ ನೀವು ಇಲ್ಲಿ ನೋಡ್ಕೊಳಕ್ ಆಗಕ್ಕಿಲ್ವಾ? ನಮ್ಮ ಅಣ್ಣನ ವಸಿ 15 ದಿನ ಮಡಿಕೊಂಡು ನಾವು ಕಳಿಸೋದು. ಅಲ್ಲಿ ಬಂದಾಗ ಏನಾದ್ರು ವಿಷಯ ಗೊತ್ತಾಗ್ಲಿಲ್ಲ ಅಂದ್ರೆ ಫೋನ್ ಮಾಡ್ತೀನಿ, ಹೊಸಿ ಹೇಳು ಫೋನ್ಲಿ ಅಂತ ಹೇಳ್ತಾ ಇದ್ದೀನಿ. ಫೋನ್ ಗೀನೆಲ್ಲ ಮಾಡಕ್ ಹೋಗ್ಬೇಡಿ, ಈಗ ನನ್ನ ಉತ್ತರಾಧಿಕಾರಿ ಚಂದ್ರಣ್ಣ ಇಲ್ಲಿ. ಈಗ ಹಿಂಗಾರು ಒಂದಿಷ್ಟು ಹೇಳ್ಬಿಟ್ರೆ ಅವನು ಈ ಹುಡುಗಾಟ ಎಲ್ಲ ಬಿಟ್ಬಿಟ್ಟು ಇಲ್ಲ ಆಡೇಳು ಇಲ್ಲ ಕೃಷಿ ಮಾಡು, ಇಲ್ಲ ಕೃಷಿ ಮಾಡು ಇಲ್ಲ ಆಡೇಳು. ಅಲ್ಲ ಎರಡು ಮಾಡ್ಬೇಕಣವ, ಆಡು ಕೃಷಿ ಒಂದೇ ಕಯ, ಆಡೇಳ್ಕಂಡೆ ಕೃಷಿ ಮಾಡ್ತಿ. ಈಗ್ಲಯ್ಯಾ ಹಾಗೆ ಹೇಳ್ಬಿಡ್ಬೇಡ, ನೀನು ಕೃಷಿನೇ ಮಾಡು ಅಂತ ಹೇಳ್ಬೇಕು. ಯಾಕೆಂದ್ರೆ ಆಡು ಅಂದ್ರೆ ಹೂ ನಿನ್ನೆದ್ರಿಗೆ ಹೂ ಅಂದ್ಬಿಟ್ಟು ಆಮೇಲೆ ಮಾಡ್ದೆ ಏನ್ ಮಾಡ್ದೆ, ಅದಕ್ಕೆ ಕೃಷಿನೇ ಮಾಡು ಅಂದ್ರೆ. ಆಯ್ತು ಬಿಡು ಮಮತವ, ಏನಣ ಅದೇನೋ ಮಾಡ್ಕೊಂಡ್ ಬಂದಿದ್ಯಲ್ಲ ರವೆ ಮಂಡೆ ಚಕ್ಲಿ ಅದೆಲ್ಲ ಕೊಡ್ಲಿ ಅವಳು. ಈಗ ಅವ್ರ ಊರಿಂದ ಇಲ್ಲಿಗೆ ಬಂದವಳೆ, ನಾವ್ ಏನಾರು ಮಾಡ್ಕೊಂಡು ರವೆ ಉಂಡೆ ಚಕ್ಲಿ ತಿನ್ನೋಣಿ. ಅಣ್ಣಂಗೆ ಕೊಬ್ಬರಿ ಮಿಠಾಯಿ ಅಂದ್ರೆ ಇಷ್ಟ, ಅದಕ್ಕೆ ನಾ ಕೊಬ್ಬರಿ ಮಿಠಾಯಿನು ಕೋಡ್ಬಳೆನು ಮಾಡ್ಕೊಂಬಂದಿದೀನಿ ಕಣಕ. ನಮ್ಮ ಅಣ್ಣಂಗೂ ಕೊಟ್ಟು ನಿಮ್ಮೆಲ್ಲರಿಗೂ ಕೊಡ್ತೀನಿ. ಹೇಗೂ ನೀ ಟೀ ಕಾಯಿಸ್ತೀಯಲ್ಲ ಅಕ್ಕ, ಅದು ಭಾರಿ ರುಚಿಯಾಗಿರತ್ತೆ, ಎಲ್ಲರೂ ತಿಂದು ಕುಡಿಯವಾಗ. ಸರಿ ಕೆಲಸ ಮಾಡು, ನಾನು ಪ್ಯಾಟ್ಗೆ ಹೋಗಿದ್ದೆ ಒಂದ್ ಕೆಜಿಗೆ ಕ್ಯಾರೆಟ್ ಕೋವನ್ನು ತಕ ಬಂದಿದ್ದೀನಿ, ತುಪ್ಪನ್ನು ತಂದಿದ್ದೀನಿ. ಕ್ಯಾರೆಟ್ ಅಲ್ವಾ? ಕ್ಯಾರೆಟ್ ಅಲ್ವಾ ಅಂದ್ರೆ ಬಹಳ ಇಷ್ಟ. ನೀ ಮಾಡ್ಕೊಟ್ಬಿಡು, ಮಾಮತಾಕ್ ತಂದಿರೋದ್ನೆಲ್ಲ ಡಬ್ಬಿ ಒಳಗೆ ಎತ್ತಿಟ್ಟಿರು. ಏನಕ್ಕಪ್ಪ ಕಾರ ಸೇವೆನೂ ತಂದಿನಿ ಎದ್ರ ಕಬಡಕ್ಕ ಇರೋದ್ ಯಾಕ ಆ ಮಟ್ಟಿಗೆ ಆತರ ಮಾಡ್ದ? ಈ ನಮ್ ಕಳೆದ ವಾರ ನಮ್ ಈ ಕಮಲಕ್ಕ ಪಡ್ಸಾಲೆ ಮೇಲೆ ಕುಂತ್ಕಂಡಬ್ಬ ಅವ್ರ ಹೆಚ್ಚಿ ತಿಕ್ತಿದ್ದ ಅದು ಮುಡಗಾವಳೆ ಕಡಲೆ ಬೀಜ ಎಲ್ಲ ಕೊಬ್ಬರಿ ಎಲ್ಲ ಹಾಕಿಟ್ಟಿದೀನಿ. ಸರಿ ಒಂದ್ ವಾರದ ಮಾತ್ನ ಗೆಪ್ತಿ ಮಡಿಕೊಂಡು ಪುನಃ ಕೇಳ್ದೆಯಲ್ಲ ಹೋಗ್ಲಿ ಕಮಲಕ್ ಅದನ್ನು ತತ್ತಾಳೆ ಹೊಸಿ ಒಗ್ಗರಣೆ ಮಾಡ್ಕೊಂಡು ತಿನ್ನವ. ಇವತ್ತು ನಮ್ ಕಮಲ ಒಂಗ್ ರೆಸ್ಟ್ ಇಲ್ಲ ನೀ ತಂದಿರೋದ್ರಿಂದ. ಈಗ ಅದೇನೋ ಕೋಡ್ ಬಾಳ ಆ ರವಾ ಗುಂಡ ಮಿಠಾಯಿ ತಂದು ಇಲ್ಲಿ ಸುರಿ ನೋಡಪ್ಪ ಆ ಕ್ವಾವಾ ಗೀವಾ ಅದೇನ ತಂದಿದಲ್ಲ ನೀನು ಅದ ಹೊಸ ಹೊಸ ಹೊಸ ಕಿಟ್ಕೊಳಮ್ಮ ಈಗ ಎದ್ದಳು ನೀನು. ಈಗ ನಿನ್ಗೆ ಅವರೇ ಬೆಳೆ ಬೇಡ್ವೆ? ಮುಂದಿನ ವಾರ ಕಿಟ್ಕೊಳವ್ ಏನ್ ನಾಳೆ ಹೊಸ ವರ್ಷ ಸ್ವಲ್ಪ ನನ್ ಮಾತ್ ಕೇಳು. ಇವಾಗ ಮಮತಕ್ಕ ತಂದಿರೋದ್ನ ತಿಂದು ಬಿಡೋಣ. ನಾಳೆ ನಾನ್ ಅವರೇ ಬೆಳೆ ಒಗ್ಗರಣೆ ಹಾಕಿಟ್ಟಿರ್ತೀನಿ, ಜೊತೆಗೆ ಕ್ಯಾರೆಟ್ ಅಲ್ವಾ ಮಾಡಿ ಇಟ್ಟಿರ್ತೀನಿ. ಹೆಂಗೋ ಎಷ್ಟ್ ಚೆನ್ನಾಗಿರೋ ಕ್ಯಾರೆಟ್ ತಂದ್ಕೊಟ್ಟವನೇ ರಾಜಣ್ಣ, ನಾಳೆ ಅದನ್ ಜಮಾಯಿಸೋಣ. ನಡೆಯವಕ್ಕೂ ಬೇಕು ಸುಮ್ಮನೆ ಹೇಳು ಹೇಳು ಅನ್ನೋದು ಅಂದ್ರೆ ನಾನ್ ಹೋಗಿ ಟೀ ಕಾಯಿಸ್ಲಿ ಅಂತ. ಎಲ್ಲಾರು ಇಲ್ಲೇ ತಿಂದು ನೀನು ಕುಂತ್ಕವ ಟೀ ಕಾಯಿಸ್ಕೊಬತ್ತಾಳೆ ಎಲ್ಲ ಕುತ್ಕೊಂಡ್ ತಿನ್ನೋ ಕಮಲಕ್ಕ. ಏನೋ ಹಂಗಲ್ಲ ಹೇಳ್ತಾ ಇರೋದು, ಎಲ್ಲ ಒಟ್ಟಿಗೆ ತಿನ್ನೋಣ ಟೀ ಕಾಯ್ಸಕ್ ಇಬ್ರು ಒಟ್ಟಿಗೆ ಒಳಗ್ ಹೋಗೋಣ. ಹೋಗಿ ಹೋಗಿ ಏನೋ ಒಂದ್ ಆಡ್ನಾರು ಚೆನ್ನಾಗಿ ಹೇಳೋಣ. ಇವತ್ತು ಬಂದ್ಬಿಡಿ ಹೋಗಿ. ಓ ಕಮಲಕ್ಕ ವಾರ ವಾರವು ನಿನ್ ಕೈ ಟೀನು ಕಾಫಿನು ಕುಡ್ದು ಕುಡ್ದು ನಿಂಗ್ ಸಾಕಾಗ ಹೋಗೈತೆ ಅಲ್ಲ ರುಚಿ ಚೆನ್ನಾಗದ. ಮಮತಾಕ ಹೊಸ್ತಾಗ್ ಬಂದವರಲ್ಲ ಅವ್ರ ಕೈನಾಗಿ ಹೆಂಗ ಟೀ ಕಾಫಿ ಇರ್ತದೆ ಅಂತ ನೋಡಮು. ಅದಕ್ಕ ನೀನು ಎದ್ದವ ಕ್ವಾಣದಿಕ್ಕೆ ಮಮತಾಕನ್ ಕರ್ಕೊಂಡು ಹೋಗು. ನಾನು ಸುಬ್ಬಣ್ಣ ರಾಜಣ್ಣ ಪಕ್ಕದ ಮನೆ ಶಂಕರಣ್ಣ ಮನೆಗೆ ಹೋಗಿದ್ ಬರ್ತೀನಿ ಒಂಚೂರು ಕೆಲಸ ಅದ ಕೆನೆನ ತಗೊಂಡು ಟೀ ಕಾಯಿಸಿ ಈ ಚಂದ್ರ ನಂಗೆ ಮಡಗಿರು ಮಾತಾಡ್ಕೊಂಡು ಮಸಾಲೆ ಟೀ ಮಾಡಿಯೇ ಮಡಗ್ತೀನಿ. ಎಲ್ಲಾರ ಲೋಟಕ್ಕೂ ಹಾಕಾದ್ಮೇಲೆ ಚಂದ್ರನನ್ ಲೋಟಕ್ ಹಾಕ್ತಿವಲ್ಲ ಅದಕ್ಕೆ ಕೆನೆ ತುಂಬಿಡ್ತೀನಿ. ಬುಡವ ತಂಗಿ ಕೊಟ್ಟದ್ನ ಪ್ರೀತಿಯಿಂದ ಕುಡ್ದೆ ಬಿಟ್ಟಿದಾನೆ ಅಂದ್ ಗೊಟಕನ್ಬಿಟ್ಟನ ತತ್ತಾದ. ಇನ್ನು ಶಕ್ತಿ ಬರ್ತದೆ ಬುಡು ಕೆನೆ ತಿಂದ್ರೆ. ಆಯ್ತು ಬುಡಪ್ಪ ಸಿರಿಧಾನ್ಯ ಬೆಳೆಯಕ್ ಶಕ್ತಿ ಬೇಡವಾ ಅದನ್ನೇ ಕುಡಿ ಸುಮ್ನೆ ಇನ್ಮೇಲೆ. ಹಾ ಬುಡಪ್ಪ ರಟ್ಟೆ ಬಲಿತದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಎಂ ವಿ ಮಮತಾ ಶಿವಶಂಕರ್, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಸುಬ್ರಹ್ಮಣ್ಯ. ರೋಹನ್ ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿ ಇರಬಹುದು. ಹೌದು, ಚಿಕ್ಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜನವರಿ 1 ಭಾನುವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಕೈತೋಟದ ನಿರ್ವಹಣೆಯನ್ನು ಕುರಿತು ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ನೇತ್ರಾವತಿ ಎತ್ತಿನಮನಿ ಅವರೊಂದಿಗೆ ಸಂದರ್ಶನ. ಮೊದಲೆಲ್ಲ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಒಂದು ಹಿತ್ತಲು ಅಂತ ಇರ್ತಿತ್ತು, ಅಲ್ಲಿ ಮನೆ ಮುಂದೆ ಆಗ್ಲಿ ಅಥವಾ ಹಿಂದೆ ಜಾಗದಲ್ಲಿ ಅವರು ಒಂದು ಕೈತೋಟ ಮಾಡ್ಕೊಳ್ತಿದ್ರು. ಅಂದ್ರೆ ತಮ್ಮ ಮನೆಗೆ ಬೇಕಾಗುವಂತ ತರಕಾರಿಗಳನ್ನ ತಾವೇ ಬೆಳ್ಕೊಳ್ತಿದ್ರು. ಅದ್ರ ಜೊತೆಗೆ ಒಂದು ಈ ಕರ್ಬೇವಿನ ಗಿಡ ಇರ್ತಿತ್ತು, ಮತ್ತೆ ನಿಂಬೆ ಗಿಡ ಇರ್ತಿತ್ತು, ನೆಲ್ಲಿಕಾಯಿ ಗಿಡ ಇರ್ತಿತ್ತು. ಅದ್ರ ಜೊತೆಗೆ ಬಸಳೆ ಸೊಪ್ಪು ಹಾಕೊಂಡಿರ್ತಿದ್ರು, ಜೊತೆಗೆ ಕೊತ್ತಂಬರಿ ಸೊಪ್ಪು, ಮೆಂತೆ, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಹೀಗೆ ಜೊತೆಗೆ ಟೊಮ್ಯಾಟೊ, ಮೆಣಸು, ಬದನೆ ಇವನ್ನೆಲ್ಲ ಬೆಳ್ಕೊಳ್ತಾ ಇದ್ರು. ಜನವರಿ 2 ಸೋಮವಾರ ಪಾರಂಪರಿಕ ಉಳುಮೆ ಹಾಗೂ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯ ಕೃಷಿಕ ಎಎಸ್ ಪುರುಷೋತ್ತಮ ಅವರೊಂದಿಗೆ ಸಂದರ್ಶನ. ಇಲ್ಲ, ಒಂದು ಒಂದಪ್ಪ ನಾನು ಒಂದ್ ಜೊತೆ ಹಸುಗಳು ತಗೊಂಡ್ರೆ ಒಂದ್ 8 ವರ್ಷ 6 ವರ್ಷ ಕೊಡಲ್ಲ. ಯಾಕೆಂದ್ರೆ ಅವು ನಮ್ಗೆ ನಾವು ತರಕಾರಿ ಪಟ ಹೊಡಿತೀವಿ, ಅವು ಹೊಂದ್ಕೊಂಡಿರ್ತಾವ, ಅವಾಗೆಲ್ಲ ನನ್ನೇ ಇಷ್ಟಪಡ್ತಾರ. ದನ ಚೆನ್ನಾಗಿ ಹೋಯ್ತವ, ಉಳುಮೆ ಚೆನ್ನಾಗಿ ಮಾಡ್ತೀವಿ ಬಾ ಅಂತ. ಅದರಿಂದ ನಾವು ಒಂದ್ ಜೊತೆ ತಗೊಂಡ್ರೆ ಅವ ಕೆಲಸ ಕಲಿಸಿರ್ತೀವಲ್ಲ, ಯಾರಿಗೂ ಕೊಡಲ್ಲ. ಜನವರಿ 3 ಮಂಗಳವಾರ ನ್ಯಾನೋ ಯೂರಿಯಾ ತಂತ್ರಜ್ಞಾನ ಹಾಗೂ ಬಳಕೆ ಕುರಿತು ಮೈಸೂರಿನ ಇಫ್ಕೋ ಸಂಸ್ಥೆಯ ಕ್ಷೇತ್ರಾಧಿಕಾರಿ ಕೆಎಸ್ ಮನೋಜ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ಜನವರಿ 4 ಬುಧವಾರ. ಬಟ್ ವೇರಸ್, ನಾವು ನ್ಯಾನೋ ಯೂರಿಯಾಕ್ಕೆ ಬಂದರೆ ಇದು ಒಂದು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ನೀವೇನು ಹೇಳಿದ್ರಿ, ಒಂದು ಚೀಲ ಯೂರಿಯಾ ಏನಿರುತ್ತೆ ಅದ್ರ ಬದಲು ಇದು ಒಂದು ಬಾಟ್ಲು, ಕೇವಲ 500 ml ಬಾಟ್ಲು ಒಂದು ಚೀಲಕ್ಕೆ ಸಮ. ಒಂದು ಚೀಲ ಅಂದ್ರೆ 50 kg ಚೀಲ. ಹೌದು, 45 kg. ಯೂಶುವಲಿ ಯೂರಿಯಾನ 45 kg ಬ್ಯಾಗ್ ಮಾಡ್ತೀವಿ, ಅದು ಒಂದು ಮೂಟೆಗೆ ಸಮ. ಜನವರಿ 5 ಗುರುವಾರ ಬಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ JG ರಾಜಣ್ಣ ಅವರೊಂದಿಗಿನ ಸಂದರ್ಶನ. 7-8 ತಿಂಗಳಾದ್ಮೇಲೆ ಎಲ್ಲ ಕಡೆ ಬೇರುಗಳು ಬರ್ತದೆ, ಬಾಳೆ ಬೇರು. ಅವಾಗ ಈ ಗೊಬ್ಬರ ಎಲ್ಲ ಬಾಳೆ ತಗೊಂಡು ಹೋಗ್ತದೆ ಅಂತ. ಇದ್ರ ಜೊತೆ ಕಳೆನೂ ಜಾಸ್ತಿ ಬರ್ತಾ ಹೋಗುತ್ತೆ. ನಾವು ಗೊಬ್ಬರ ಜಾಸ್ತಿ ಎಲ್ಲ ಹರಡೋದ್ರಿಂದ ಅವಾಗ ಕಳೆ